ಮೋದಕೊಡು ಸತತ ಪಾದ ಭಜನೆಯಾಯಿತು ಮೋದಕೊಡು ಸತತ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ದೇವಾ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ದೇವಾ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ದುರಿತವ ಕಳೆದು ಸದ್ಗತಿಯ ಪಡೆವರಲ್ಲ ದುರಿತವ ಕಳೆದು ಸದ್ಗತಿಯ ಪಡೆವರಲ್ಲ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ವನಧಿಯ ಮನೋವೇಗದಿ ಲಂಘಿಸಿ ಮಹಿತನುಜ ಶೋಕವ ತರೆದು ವನಧಿಯ ಮನೋವೇಗದಿ ಲಂಘಿಸಿ ಮಹಿತನುಜ ಶೋಕವ ತರೆದು ವನವ ಬೇರೊಡನೆ ಕಿತ್ತಿಡಾಡಿ ಎದುರಾದ ವನವ ಬೇರೊಡನೆ ಕಿತ್ತಿಡಾಡಿ ಎದುರಾದ ಧನುಜರ ಸದೆ ದುಲಂಕೆಯ ತನ್ನ ಸಖಗಿತ್ತ ಧನುಜರ ಸದೆ ದುಲಂಕೆಯ ತನ್ನ ಸಖಗಿತ್ತ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಕೌರವ ಬಕ ಹಿಡಿಂಬ ಕೀಚಕರೆಂಬ ದುರುಳ ಸಂತತಿನೆ ಗೊತ್ತೇ ಕೌರವ ಬಕ ಹಿಡಿಂಬ ಕೀಚಕರೆಂಬ ದುರುಳ ಸಂತತಿನೆ ಗೊತ್ತೇ ಘೋರ ಪಾತಕಿ ದುಶಾಸನ ನರ ಕುತವ ಘೋರ ಪಾತಕಿ ದುಶಾಸನ ನರ ಕುತವ ಹೀರಿ ಮುದದಿ ಮೂರ ವೈರಿಯ ಭಜಿಸಿದ ಹೀರಿ ಮುದದಿ ಮೂರ ವೈರಿಯ ಭಜಿಸಿದ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಜೀವೇಶರೊಂದೆಂಬುವ ದುರ್ವಾದಿಯ ಭಾವಶಾಸ್ತ್ರಗಳ ಓಡಿಸಿ ಜೀವೇಶರೊಂದೆಂಬುವ ದುರ್ವಾದಿಯ ಭಾವಶಾಸ್ತ್ರಗಳ ಓಡಿಸಿ ಕೋವಿದರಿಗೆ ಸದ್ಭಾಷವ ತೋರಿದ ಶವ ತೋರಿದ ದೇವ ಪುರಂದರ ವಿಠಲ ಸೇವಕರಾದ ದೇವ ಪುರಂದರ ವಿಠಲ ಸೇವಕರಾದ ಮಾರುತಿ ಎಂಬ ಗುರುರಾಯರ ನಂಬಿರೋ

ರಾಮ ನಿಂಥ ಚೆಲುವ ನಮ್ಮಯ್ಯ ಸೀತಾ ರಾಮ ನಿಂಥ ಚೆಲುವ ನಮ್ಮಯ್ಯ ರಾಮ ನಿಂಥ ಚೆಲುವ ನಮ್ಮಯ್ಯ ಸೀತಾ ರಾಮ ನಿಂಥ ಚೆಲುವ ನಮ್ಮಯ್ಯ ರಾಮ ಜಗದಭಿರಾಮ ದುರಿತ ವಿರಾಮ ಸದ್ಗುಣಧಾಮ ತಾರಕ ನಾಮ ಮೇಘ ಶ್ಯಾಮ ಶ್ರೀ ರಘುರಾಮ ರಾಮ ರಾಮ ನಿಂಥ ಚೆಲುವ ನಮ್ಮಯ್ಯ ಸೀತಾರಾಮ ರಾಮ ನಿಂಥ ಚೆಲುವ ನಮ್ಮಯ್ಯ ಮಣಿಗಳ ಸಾಲ ಕುಂತಲ ಜಾಲ ನೋಡಲು ಬಾಲಚಂದ್ರನ ಪೋಲು ತಿರುವುದು ಪಾಲ ಭಾಗ ವಿಶಾಲ ಕಮಲಾಕ್ಷಿ ಗೃಹಲತೆಯಿಂದ ಕಾಮುಕವು ಸೋಗೆ ಗಂಗಳ ಢಾಳಗಳು ಪುಂಡರೀಕವು ಕೂರ್ಮ ಸಮ ಕಪೋಲ ಚಂಪಕ ನಾಸಿಕವು ಲಲಿತಾ ಮುಕ್ತ ಫಲಗಳ ಸೋಲಿಸುವುದು ರದನಂಗಳ ಚಂದವು ಲಾಲಿಪ ಚಂದುಟಿ ನವ ಕುರುವಿಂದವು ಮೆಲಹ ನುಡಿಗಳು ವರಮ ಕರಂದವು ಬಲಕಿನ ಸುನಗೆ ಬಹುತರ ಮಂದವು ರಾಮ ನಿಂಥ ಚೆಲುವ ನಮ್ಮಯ್ಯ ಸೀತಾ ರಾಮ ನಿಂಥ ಚೆಲುವ ನಮ್ಮಯ್ಯ ಬರೆದಡೆ ಬಾರದಿರುತಿಹ ಕೋರೆ ಮೀಸೆಯು ಚಾರು ಚುಟುಕ ಉದಾರವಹ ಶ್ರೀಕಾರ ಕರ್ಣಗಳೇ ರಮಾರಮಣಿ ವಾರಿಜಾರಿಯ ವದನವು ವಕ್ತ್ರವನು ವಿಚಾರಿಸೆ ಕರ್ಪೂರ ಸದನವು ಶಂಖದಂದದಿ ತೋರುವ ಕಂಠವು ತುಲಸಿಹಾರದಿಂದ ಶೋಭಿತವು ಭೂರಿಸು ಬಾಹುಗಳು ಕರಿಕರಂಗಳು ನೀರಜಗಳ ನಿಂದಿಸುವ ಕರಂಗಳು ವಾರಿಜ ಮುಖರೇಖಾ ಜಾಲಂಗಳು ಶ್ರೀರಂಜಿತ ಕರತಲವಾಸಂಗಳು ರಾಮ ನಿಂಥ ಚೆಲುವ ನಮ್ಮಯ್ಯ ಸೀತಾರಾಮ ರಾಮ ನಿಂಥ ಚೆಲುವ ನಮ್ಮಯ್ಯ ಪಕ್ಷವು ಮಾನಿತ ತ್ರಿವಣೀನಿ ಬಿಡದುದರಾನುಯುತ ನಾಭೀನಳಿನ ಸೂಕ್ಷ್ಮಾನುಸರ ಕಟಿ ಆ ನೃಪಗಮ್ಮ ಚೀನುತರಂಭಾಸ್ತಂಭಗಳು ತೊಡೆಗಳು ಸಮಾನ ಜಾನು ಜಂಗಗಳು ಭದ್ರರೇಖೆಗಳು ಮಾನಸ ಸಂಭವನುಪಮಾನಗಳು ಎಲ್ಲವ ವರ್ಣಿ ಪೊಡೆ ದೀನ ಜನಾವನ ಸುಗುಣ ತರಂಗನು ಮೌನೀಂದ್ರಾಕೃತಿಯುಳ್ಳ ಶುಭಾಂಗನು ಏನೆಂಬೆನು ಬಹು ಕರುಣಾಪಾಂಗನು ಮಾನಿನಿ ಶ್ರೀಮತ್ ಖಾದ್ರಿ ನೃಸಿಂಗನು ರಾಮ ನಿಂಥ ಚೆಲುವ ನಮ್ಮಯ್ಯ ಸೀತಾ ರಾಮ ನಿಂಥ ಚೆಲುವ ನಮ್ಮಯ್ಯ ರಾಮ ಜಗದಭಿರಾಮ ದುರಿತ ವಿರಾಮ ಸದ್ಗುಣಧಾಮ ತಾರಕ ನಾಮ ಮೇಘ ಶ್ಯಾಮ ಶ್ರೀ ರಘುರಾಮ ಶ್ರೀರಾಮ ರಾಮ ನಿಂಥ ಚೆಲುವ ನಮ್ಮಯ್ಯ ಶ್ರೀರಾಮ ರಾಮ ನಿಂಥ ಚೆಲುವ ನಮ್ಮಯ್ಯ ರಾಮ